ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಕುರಿತಂತೆ ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೊಡನೆ ಸಂದರ್ಶನ ಇದೆ. ನಂತರ ಜನಪದ ಗೀತೆಯನ್ನು ಕೂಡ ಕೇಳ್ತೀರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಯದಿ ಆಪ್ ಮಚುವಾರೆ ಹೈ ತೋ ಚಕ್ರವಾತ್ ಕೆ ಮೌಸಮ್ ಮೇ ಜ್ಯಾದಾ ಸತರ್ಕ ರಹೇ. जाल में ज्यादा मछलियां फंसाने के चक्कर में कहीं आप ही न फंस जाएं। इन साधारण लेकिन जीवन रक्षी उपायों पर ध्यान दें। मौसम की ताजा जानकारी के लिए रेडियो सुनें, टीवी देखें और समाचार पत्र पढ़ें। अपने मोबाइल फोन चार्ज रखें, फोन की बैटरी बचाने के लिए SMS का उपयोग करें, अपने रेडियो सेट के लिए अतिरिक्त बैटरियां रखें, अपनी नाव या राफ्ट सुरक्षित स्थान पर बांध कर रखें। चक्रवात की चेतावनी दिए जाने पर समुद्र में न जाएं। सावधान रहें, सुरक्षित रहें। तैयारी में ही समझदारी। राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी। रईत बांधवरे, कृषि रंगद आरंभदल्ले करोण. ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಈ ಕುರಿತಂತೆ ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿರುವ ಸಂದರ್ಶನ ಕೇಳಿ. ನಮಸ್ಕಾರ ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ದೊಣ್ಣೆ ಮೆಣಸಿನಕಾಯಿಯ ಕೃಷಿ ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ನಮ್ಮ ರೈತರು ಕೂಡ ಇದನ್ನು ತೆರೆದ ಒಂದು ಪ್ರದೇಶದಲ್ಲೂ ಬೇಸಾಯ ಮಾಡ್ತಾರೆ, ಮತ್ತೆ ರಕ್ಷಿತ ಒಂದು ಬೇಸಾಯದಲ್ಲೂ ಕೂಡ ಇವತ್ತು ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ತಾವಿವತ್ತು ಈ ದೊಣ್ಣೆ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಇದರ ಉಪಯೋಗಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವು ಹೇಳಿದ ಹಾಗೆ ಈ ದೊಣ್ಣೆ ಮೆಣಸಿನಕಾಯಿಯನ್ನ ತೆರೆದ ಪ್ರದೇಶಗಳಲ್ಲಿ ಹಾಗೂ ಈ ರಕ್ಷಿತ ಪ್ರದೇಶದಲ್ಲಿ ಸಂರಕ್ಷಿತ ಬೇಸಾಯಗಳು ಕೂಡ ಬೆಳೆಸ್ತಾರೆ ಹಸಿರು ಮನೆಯಲ್ಲಿ. ಆದರೆ ನಾನು ಇವತ್ತಿನ ದಿವಸ ಈ ತೆರೆದ ಪ್ರದೇಶದಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯದ ಬಗ್ಗೆ ಸ್ವಲ್ಪ ಸೂಕ್ಷ್ಮ ಪರಿಚಯ ನಮ್ಮ ರೈತ ಬಾಂಧವರಿಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲಾಗಿ ಈ ಇದರ ಉಪಯೋಗ ಏನು ಅಂತ ಹೇಳಿ, ಇದೊಂದು ಬಹಳ ಜನಪ್ರಿಯವಾದಂತಹ ತರಕಾರಿ ಬೆಳೆ. ದೇಹ ಪೋಷಣೆಗೆ ಬೇಕಾದ ಎ ಅನ್ನಾಂಗ ಮತ್ತು ಸಿ ಅನ್ನಾಂಗಗಳನ್ನ ಕೂಡ ಮತ್ತು ಖನಿಜಲವನ್ನು ಕೂಡ ಇದು ಒದಗಿಸ್ತದೆ, ಹೆಚ್ಚಾಗಿ ಒದಗಿಸ್ತದೆ. ಹಾಗೂ ಇತ್ತೀಚೆಗೆ ದೊಣ್ಣೆ ಮೆಣಸಿನಕಾಯಿ ಈ ವಿವಿಧ ಬಣ್ಣದ ದೊಣ್ಣೆ ಮೆಣಸಿನಕಾಯಿ ಹಾಗೂ ವಿವಿಧ ಖಾದ್ಯ ಪದಾರ್ಥಗಳಲ್ಲಿ ಕೂಡ ಉಪಯೋಗಕ್ಕೆ ಬರ್ತದೆ. ಇದು ಇನ್ನು ಮುಖ್ಯವಾಗಿ ಈ ಒಂದು ದೊಣ್ಣೆ ಮೆಣಸಿನಕಾಯಿಯ ಒಂದು ಬೇಸಾಯಕ್ಕೆ ಮಣ್ಣು ಹೇಗಿರಬೇಕು ಅಂತೀರಿ? ಎಲ್ಲ ತರಕಾರಿಗಳಿಗೆ ಬೇಕಾಗುವ ರೀತಿಯಲ್ಲಿ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣು ಹಾಗೂ ಮಧ್ಯಮ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು. ಜೌಗು ಅಥವಾ ಚೌಳು ಭೂಮಿಯಲ್ಲಿ ಇದರ ಬೇಸಾಯ ಸ್ವಲ್ಪ ಕಷ್ಟಕರ. ಇನ್ನು ಯಾವ ಕಾಲದಲ್ಲಿ ಈ ದೊಣ್ಣೆ ಮೆಣಸಿನಕಾಯಿಯನ್ನು ನಾವು ಬೇಸಾಯ ಮಾಡಬಹುದು, ಹವಾಗುಣ ಹೇಗಿರಬೇಕಾಗುತ್ತೆ? ನೋಡಿ, ಇದೊಂದು ತಂಪು ಬೆಳೆ, ತಂಪು ವಾತಾವರಣ ಬಯಸುವಂತಹ ಬೆಳೆ. ಸಾಮಾನ್ಯವಾಗಿ ಇದೊಂದು ಚಳಿಗಾಲದ ಬೆಳೆ ಅಂತ ನಾವು ಹೇಳ್ತೇವೆ. ಈ ನಮ್ಮ ಮೈದಾನ ಪ್ರದೇಶಗಳಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಇದನ್ನ ಬೇಸಿಗೆಗಾಲದಲ್ಲಿ ಬೆಳಿಬಹುದು. ಆದರೂ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ, ಅದು ದಕ್ಷಿಣ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ, ಜೂನ್ ತಿಂಗಳಿಂದ ಪ್ರಾರಂಭಿಸಿ ನವೆಂಬರ್ ವರೆಗೆ ನಾಟಿ ಮಾಡಬಹುದು. ನಾಟಿ ಅಂದ್ರೆ ಬೀಜ ಅದಕ್ಕಿಂತ ಮೊದಲೇ ಹಾಕಿ ಸಸಿ ಮಾಡ್ಕೋಬೇಕಾಗತ್ತೆ. ನಾಟಿನ ಮ್ಯಾಕ್ಸಿಮಮ್ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮಾಡಬೇಕಾಗತ್ತೆ. ಆ ನಂತರ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ಇನ್ನು ಬೇಸಿಗೆನಲ್ಲೂ ಬೆಳ್ಕೋಬಹುದು. ಬೇಸಿಗೆಯಲ್ಲಿ ಸ್ವಲ್ಪ ಈ ರೋಗ ಬಾಧೆ ಕೀಟಗಳ ಬಾಧೆ ಜಾಸ್ತಿ ಇರೋದ್ರಿಂದ ಏನಾದರೂ ಈ ಸಂರಕ್ಷಿತ ಆವರಣದಲ್ಲಿ ಬೆಳೆಸಬಹುದು. ಇಲ್ಲ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಬೆಳೆಸೋ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಯಾವ್ಯಾವ ಸುಧಾರಿತ ತಳಿಗಳನ್ನ ಬಳಸ್ಕೋಬಹುದು ಅಂತ? ಹೌದು, ಈಗ ಹಳೆ ತಳಿಗಳಾದ ಕ್ಯಾಲಿಫೋರ್ನಿಯಾ ವಂಡ್ರು ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಬಿಡುಗಡೆ ಮಾಡಿದಂತಹ ಅರ್ಕ ಗೌರವ್, ಅರ್ಕ ಮೋಹಿನಿ ಅಂತ ಹೇಳುವಂತಹ ತಳಿಗಳು ಇದಾವೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರೈತರು ಈ ಸಂಕರಣ ತಳಿಗಳನ್ನ ಉಪಯೋಗಿಸ್ತಿದ್ದಾರೆ, ಹೈಬ್ರಿಡ್ ತಳಿಗಳನ್ನ. ಅದು ಈಗ ಬಹಳಷ್ಟು ತಳಿಗಳಿದಾವೆ. ಇಂಡೋ ಅಮೆರಿಕನ್ ಅವ್ರದ್ದು ಭರತ್ ಇರಬಹುದು, ಅಥವಾ ಸಿಂಜೆಂಟದವ್ರದ್ದು ಇಂದ್ರ ಅಂತ ಹೇಳುವಂತ ತಳಿ ಇರಬಹುದು, ಬಾಂಬೆ ಅಂತ ಹೇಳುವಂತ ಇರಬಹುದು, ಈಸ್ಟ್ ವೆಸ್ಟ್ ಅವ್ರ ತಳಿಗಳಿದಾವೆ. ಸೊ ಬಹಳಷ್ಟು ಕಂಪನಿಗಳ ತಳಿಗಳು ಇದಾವೆ. ಆದ್ರೂ ಹೆಚ್ಚು ಪ್ರಚಾರದಲ್ಲಿ ಸ್ವಲ್ಪ ಈ ಸಿಂಜೆಂಟ್ ಅವರ ಇಂದ್ರ ಅಂತ ಹೇಳುವ ತಳಿ ಜಾಸ್ತಿ ಪ್ರಚಾರದಲ್ಲಿದೆ. ಇನ್ನು ಸಸಿಗಳ ತಯಾರಿಕೆ ಬಗ್ಗೆ ಸ್ವಲ್ಪ ಸರಳವಾಗಿ ತಿಳಿಸ್ಕೊಡ್ತಾರೆ. ಈಗ ಸಂಕರಣ ತಳಿಗಳ ವಿಚಾರಕ್ಕೆ ಬಂದಾಗ ನಾವು ಸಸಿಗಳನ್ನ ಹೆಚ್ಚಾಗಿ ಈ ಸಸಿ ಹಿಡಿಕೆ ಅಥವಾ ಪ್ರೋಟ್ರೇ ಪದ್ಧತಿಯಲ್ಲೇ ಬೆಳೆಸಬೇಕಾಗುತ್ತೆ. ಯಾಕಂದ್ರೆ ಒಂದು ಪ್ರತಿ ಬೀಜದ ಬೆಲೆ ಸಾಮಾನ್ಯ ಒಂದು 75 ಪೈಸೆಯಿಂದ 80 ಪೈಸೆವರೆಗೂ ಆಗುತ್ತೆ. ಆದ್ರಿಂದ ಒಂದೇ ಒಂದು ಬೀಜ ನಷ್ಟ ಆಗದಾಗಿ ನೀವು ಒಂದು ಸಸಿ ತಯಾರಿಸಬೇಕಾದ್ರೆ ಹಾಗೂ ಆರೋಗ್ಯವಂತ ಸದೃಢವಾದ ಸಸಿಗಳನ್ನ ತಯಾರಿಸಬೇಕಾದ್ರೆ ಈ ಪ್ರೋಟ್ರೇ ಪದ್ಧತಿಯಲ್ಲಿ ಸಸಿಗಳನ್ನ ತೆಗೆಯೋದು ಬಹಳ ಉತ್ತಮ. ಇದರಿಂದ ಬಿತ್ತನೆ ಬೀಜದಲ್ಲೂ ನಾವು ಉಳಿತಾಯ ಮಾಡ್ಕೋಬಹುದು. ಇದರಲ್ಲ ಬಿತ್ತನೆ ಬೀಜಗಳಲ್ಲಿ ಉಳಿತಾಯ ಮಾಡ್ಕೋಬಹುದು. ಅದೇ ರೀತಿ ಈ ಸಸಿ ತಯಾರಿಕಾ ಹಂತದಲ್ಲಿ ಜೈವಿಕ ರೋಗನಾಶಕಗಳಾದ ಟ್ರೈಕೋಡರ್ಮಾ, ಸೂಡಮೊನಾಸ್ ಇಂಥವುಗಳನ್ನ ನಾವು ಬೆಳೆಸುವ ಮಾಧ್ಯಮ ಹೆಚ್ಚಾಗಿ ನಾವು ಇವತ್ತಿನ ದಿವಸ ಕೋಕೋಪೀಟ್ ಅಂತ ಹೇಳುವಂತ ಬೆಳೆಸುವ ಮಾಧ್ಯಮ ಉಪಯೋಗಿಸ್ತೇವೆ ಈ ಸಸಿಯನ್ನು ತಯಾರಿಸಿ ಮಾಡಲಿಕ್ಕೆ. ಸೊ ಆದ್ರಿಂದ ಇಂತಹ ಒಂದು ಜೈವಿಕ ರೋಗನಾಶಕಗಳನ್ನ ನಾವು ಈ ಮಾಧ್ಯಮಕ್ಕೆ ಬೆಳೆಸುವುದರಿಂದ ಸಸಿಗಳು ಸದೃಢವಾಗಿ ಮುಂದೆ ಮುಖ್ಯ ತಾಕುಗಳಲ್ಲಿ ಜಾಸ್ತಿ ರೋಗ ಬರದ ಒಂದು ರೀತಿಯ ಸಸಿಗಳನ್ನ ನಾವು ತಯಾರು ಮಾಡಬಹುದು. ಈಗ ಒಂದು ಎಕರೆ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಎಷ್ಟು ಸಸಿಗಳು ಬೇಕಾಗಬಹುದು ಅಂತೇಳಿ? ಈಗ ಸಾಮಾನ್ಯವಾಗಿ ಸಂಕರಣ ತಳಿಗಳನ್ನು ಬೆಳೆಸುವಾಗ ನಾವು ಒಂದು ಎಕರೆಗೆ ಒಂದು 12,000-15,000 ಸಸಿಗಳನ್ನ ಕೂರಿಸ್ತೇವೆ. ಸೊ ಈ ರೀತಿ ಇಷ್ಟು ಸಸಿಗಳನ್ನ ನಾವು ತೆಗಿಬೇಕಾದ್ರೆ ಒಂದು 120 ಗ್ರಾಂನಷ್ಟು ಬೀಜಗಳು ಬೇಕಾಗುತ್ತೆ ಪ್ರತಿ ಎಕರೆಗೆ. ಇನ್ನು ನಾವು ಈ ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇದಕ್ಕೆ ಬಂದ್ರೆ ಇವುಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಪೂರೈಕೆ ಮಾಡಬೇಕಾಗಿ? ಈಗ ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕಿದ್ರು ಒಳ್ಳೇದೇ, ಆದ್ರೆ ಇವತ್ತಿನ ಅಭಾವ ಪರಿಸ್ಥಿತಿಯಲ್ಲಿ ನಾವೊಂದು ಈ ಬೆಳೆಯನ್ನು ಚೆನ್ನಾಗಿ ತೆಗಿಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಒಂದು 8-10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗತ್ತೆ. ಹಾಗೂ ಇದ್ರಲ್ಲಿ ಮುಖ್ಯವಾಗಿ ಇನ್ನಂತ ಹೇಳಿದ್ರೆ ಚೆನ್ನಾಗಿ ಕಳೆದ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸಬೇಕು. ಅದೇ ರೀತಿ ಈ ಕೊಟ್ಟಿಗೆ ಗೊಬ್ಬರನ ಕೂಡ ಜೈವಿಕ ರೋಗನಾಶಕಗಳಿಂದ ನಾವು ಪರಿಚಯಿಸಬೇಕು. ಉದಾಹರಣೆಗೆ ಈ ಟ್ರೈಕೋಡರ್ಮಾ, ಸೂಡಮೊನಾಸ್ ಇಂಥವುಗಳನ್ನ ಒಂದು ನಾವು ಭೂಮಿಗೆ ಹಾಕುವ ಒಂದು 15 ದಿವಸ ಮೊದಲೇ ಚೆನ್ನಾಗಿ ಅದಕ್ಕೆ ಮಿಶ್ರ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರನ ತೇವೆ ಬರೆಸಿ ಯಾವ್ದಾದ್ರು ಒಂದು ತೆಂಗಿನ ಗರಿಗಳಿಂದ ಅಥವಾ ಒಣಗಿದ ಎಲೆಗಳಿಂದ ಅದನ್ನ ಮುಚ್ಚಿ ಆ ಗೊಬ್ಬರದಲ್ಲಿ ತೇವ ಇರುವಾಗ ನೋಡಿಕೊಂಡು ಈ ನಾವು ಹಾಕಿದಂತಹ ಟ್ರೈಕೋಡರ್ಮಾ, ಸೂಡಮೊನಾಸ್ಗಳು ವೃದ್ಧಿ ಆಗುವಾಗಿ ನಾವು ನೋಡ್ಕೋಬೇಕು. ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯ 1 ಟನ್ಗೆ 1 ಕೆಜಿಯಷ್ಟು ಟ್ರೈಕೋಡರ್ಮಾ, ಸೂಡಮೊನಾಸ್ಗಳನ್ನ ಮಿಶ್ರ ಮಾಡಿ 15 ದಿವಸ ಇಟ್ಬಿಟ್ಟು ಆಮೇಲೆ ಉಳಿದ 8-10 ಟನ್ ನಾವು ಏನು ಗೊಬ್ಬರಕ್ಕೆ ಹಾಕ್ತಾ ಇದ್ವಿ, ನಾವು ಭೂಮಿಗೆ ಹಾಕ್ತಾ ಇದ್ವಿ, ಆ ಭೂಮಿಗೆ ನಾವು ಅದನ್ನ ಮಿಶ್ರ ಮಾಡಿ ನಾವು ಹಾಕಬೇಕಾಗತ್ತೆ. ಇದು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರದ ಉಪಚಾರದ ಬಗ್ಗೆ. ಬೇವಿನ ಹಿಂಡಿಯನ್ನ ಬಳಸ್ಕೋಬಹುದು. ಬೇವಿನ ಹಿಂಡಿ ಕೂಡ ನಾವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು, ಯಾಕಂದ್ರೆ ನಾವು ಬರೀ ರಾಸಾಯನಿಕ ಗೊಬ್ಬರಗಳನ್ನ ಅವಲಂಬಿಸಿ ಬೇಸಾಯ ಮಾಡೋದ್ರಿಂದ ಬಹಳಷ್ಟು ದಿವಸ ನಾವು ಬೇಸಾಯ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಈ ರೀತಿ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ನೈಸರ್ಗಿಕವಾಗಿ ಸಿಗುವಂತಹ ಕೆಲವು ಅಂಶಗಳನ್ನು ನಾವು ನಮ್ಮ ಈ ರಾಸಾಯನಿಕ ಕೃಷಿಯ ಜೊತೆಗೆ ಇದನ್ನು ನಾವು ಸೇರಿಸಿಕೊಳ್ಬೇಕಾಗುತ್ತೆ, ಅಳವಡಿಸಿಕೊಳ್ಬೇಕಾಗುತ್ತೆ. ಸೊ ಇದೇ ರೀತಿ ಬೇವಿನ ಹಿಂಡಿನ ಕೂಡ ಸಾಮಾನ್ಯ ಒಂದು ಎಕರೆಗೆ ಒಂದು 100 ಕೆಜಿ ಅಥವಾ 250 ಕೆಜಿ ವರೆಗೂ ಕೊಡಬಹುದು. ಅದು ಕನಿಷ್ಠ 100 ಕೆಜಿ ಆದ್ರೂ ಕೊಡಬೇಕು. ಇದನ್ನು ಕೂಡ ಈ ಬೇವಿನ ಹಿಂಡಿನ ಕೊಡುವಾಗ ಕೂಡ ಅದನ್ನು ಕೂಡ ಈ ಟ್ರೈಕೋಡರ್ನ ಸೂಡೋಮಾನಸಿಂದ ಉಪಚರಿಸಿ ಕೊಟ್ರೆ ಇನ್ನೂ ಒಳ್ಳೆಯದು, ಒಂದು ರೀತಿ ಸಂಬದ್ಭರಿತ ಮಾಡಬಹುದು. ಹೌದೌದು. ಇನ್ನ ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ನಾವು ರಾಸಾಯನಿಕ ಗೊಬ್ಬರ ಒಂದು ಎಕರೆಗೆ ಶಿಫಾರಸು ಮಾಡೋದು ಅಂತ ಹೇಳಿದ್ರೆ ಒಂದು 60 ಕೆಜಿಯಷ್ಟು ಸಾರಜನಕವನ್ನು ಒದಗಿಸುವಂತಹ ಗೊಬ್ಬರ, 50 ಕೆಜಿಯಷ್ಟು ರಂಜಕವನ್ನು ಒದಗಿಸುವ ಗೊಬ್ಬರ, ಹಾಗೂ ಮತ್ತೆ 60 ಕೆಜಿಯಷ್ಟು ಪೊಟ್ಯಾಷಿಯಂ ಒದಗಿಸುವಂತ ಒಂದು ಗೊಬ್ಬರ ಕೊಡಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ನೀವು ಒಂದು ನಮಗೆ ಉಪಲಬ್ಧವಿರುವಂತಹ ಗೊಬ್ಬರದ ಮೇಲೆ ಹೋಗುತ್ತೆ. ಯಾಕಂದ್ರೆ ನೀವು ತಗೊಳ್ಳುವಾಗ ಯೂರಿಯಾ ಇರಬಹುದು, ಸೂಪರ್ ಫಾಸ್ಫೇಟ್ ಇರಬಹುದು, ಅಮೋನಿಯಂ ಸಲ್ಫೇಟ್ ಇರಬಹುದು, ಯಾವ್ದಂತ ಗೊತ್ತಾಗಲಿಲ್ಲ. ಆದ್ರೆ ಒಂದು ಉದಾಹರಣೆ ನಾನು ಹೇಳಿದ್ರೆ ಅಂದ್ರೆ ಒಂದು 100 ಕೆಜಿ ಅಮೋನಿಯಂ ಸಲ್ಫೇಟ್, 300 ಕೆಜಿಯಷ್ಟು ಸೂಪರ್ ಫಾಸ್ಫೇಟ್ ಅಥವಾ 100 ಕೆಜಿಯಷ್ಟು DAP ಈ ಫಾಸ್ಫರಸ್ ಒದಗಿಸ್ಲಿಕ್ಕೋಸ್ಕರ, ರಂಜಕವನ್ನು ಒದಗಿಸ್ಲಿಕ್ಕೆ, ಹಾಗೂ ಒಂದು 35 ಕೆಜಿಯಷ್ಟು ಪೊಟ್ಯಾಶ್ ಒದಗಿಸುವಂತ ಗೊಬ್ಬರನ ಮೂಲ ಗೊಬ್ಬರವಾಗಿ ಕೊಡಬೇಕು. ಅದೇ ರೀತಿ ಇನ್ನು ಉಳಿದದನ್ನ ಇನ್ನು 4 ವಾರಗಳ ನಂತರ ಹಾಗೂ 8 ವಾರಗಳ ನಂತರ ನಾವು ಕೊಡಬೇಕಾಗತ್ತೆ ಎರಡು ಸ್ಪ್ಲಿಟ್ ಅಲ್ಲಿ. ಇನ್ನು ಮುಖ್ಯವಾಗಿ ನಾವು ಈಗ ಸುಧಾರಿತ ಪದ್ಧತಿಗಳನ್ನ ಏನಾದರೂ ಅನುಸರಿಸಬಹುದು? ಸರಿ, ಈಗ ನಾವು ಇದನ್ನ ಈ ಸುಧಾರಿತ ಪದ್ಧತಿಯಿಂದ ಏನ್ ಹೇಳ್ತೇವೆ ಅದನ್ನ ಈಗ ಇವತ್ತಿನ ದಿವಸ ನಿಖರ ಕೃಷಿ ಅಂತಲೂ ಕೂಡ ಹೇಳ್ತೇವೆ. ಈ ನಿಖರ ಕೃಷಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ಬೋಧು ಹರಿಗಳನ್ನ ಮಾಡಿ ನಾವು ನಾಟಿ ಮಾಡೋ ಬದಲು ಏರು ಮಡಿ ಮಾಡಿ, ನಾವು ನರ್ಸರಿಗೆ ಯಾವ ತರ ಏರು ಮಡಿ ಮಾಡ್ತಾ ಇದ್ವಿ ಅದೇ ರೀತಿ ಒಂದು 3 ಅಡಿದ್ದು 3.5 ಅಡಿದ್ದು ಏರು ಮಡಿ ಮಾಡಿ, ಆ ಏರು ಮಡಿಯಲ್ಲಿ ಒಂದು ಇನ್ಲೈನ್ ಡ್ರಿಪ್ ಲ್ಯಾಟರ್ ನ ಅಳವಡಿಸಿ ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ರಸಗೊಬ್ಬರಗಳನ್ನ ನೀರಿನ ಮುಖಾಂತರ ಕೊಟ್ಟು ರಸಾವರಿ ಮಾಡಿ, ಹಾಗೂ ಈ ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳನ್ನ ಹಾಗೂ ಸೂಕ್ಷ್ಮ ಪೋಷಕಗಳನ್ನ ಎಲೆ ಮುಖಾಂತರ ಸಿಂಪಡಿಸಿ, ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ನಾವು ಜೊತೆಗೆ ಮಾಡೋದ್ರಿಂದ ನಮಗೆ ಇಳುವರಿಯಲ್ಲೂ ಬಹಳಷ್ಟು ವ್ಯತ್ಯಾಸ ಬರ್ತದೆ, ಜಾಸ್ತಿ ಆಗ್ತದೆ. ಸೊ ಇಂಥ ಎಲ್ಲ ಪದ್ಧತಿಗಳನ್ನು ನಾವು ಏಕಕಾಲಕ್ಕೆ ಅನುವಾದಿಸಿದಾಗ ಇದೊಂಥರ ನಿಖರ ಕೃಷಿಗೆ ಬಹಳ ಹತ್ತಿರವಾದಂತಹ ಒಂದು ಪದ್ಧತಿ. ಅದನ್ನು ಕೂಡ ಇವತ್ತು ರೈತರು ಸುಮಾರು ಜನ ಬೆಳೀತಾ ಇದ್ದಾರೆ, ಬಹಳಷ್ಟು ರೈತರು ಇದನ್ನ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಿದ್ದಾವೆ. ಇನ್ನ ಈ ಹೊದಿಕೆ ಕೊಡೋದು ಎಷ್ಟು ಮಟ್ಟಿಗೆ ಅನುಕೂಲಕರ ಅಂತೇಳಿ? ಹೌದು, ಈಗ ಹೊದಿಕೆ ಅಂತ ಮೊದಲು ನಾನು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಹನಿ ನೀರಾವರಿ ಬೇಕು ಇದಕ್ಕೆ. ಈ ನೀವು ಹೊದಿಕೆ ಹಾಕಬೇಕಾದ್ರೆ ಮಾಮೂಲಿ ನೀರಾವರಿ ಪದ್ಧತಿಯಲ್ಲಿ ನಾವು ಹಾಯಿ ನೀರಾವರಿ ಪದ್ಧತಿ ಮಾಡಕ್ಕಾಗಲ್ಲ. ಹೊದಿಕೆ ನಾವು ಹಾಕುವಂತ ಒಂದು ಆಲೋಚನೆ ಇದ್ರೆ ನಮಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಬೇಕು. ಸಾಮಾನ್ಯವಾಗಿ ನಾವು ತರಕಾರಿ ಬೆಳೆಗಳಲ್ಲಿ ಹನಿ ನೀರಾವರಿ ಅಂತ ಹೇಳುವಾಗ ಇನ್ಲೈನ್ ಡ್ರಿಪ್ ಲ್ಯಾಟರಲ್ ಅಂತ ಹೇಳ್ತೇವೆ, ಅಂದ್ರೆ ಸಾಲು ನೆನೆಸುವ ಹನಿ ಸಾಧಕಗಳು. ಇದನ್ನ ನಾವು ಬಳಸಿಕೊಂಡು ನಾವು ಮೊದಲು ಈ ಬೆಡ್ ನ ಮೇಲೆ ನಾವು ಹನಿ ಸಾಲು ನೆನೆಸುವಂತಹ ಡ್ರಿಪ್ಪರ್ಸ್ ಅನ್ನ ಹಾಕೋಬೇಕು ನಾವು. ಇದಕ್ಕೆ ಸುಮಾರು ಅಂತ ಹೇಳಿದ್ರೆ ನಾವು ಈಗ ಉದಾಹರಣೆಗೆ ಒಂದು 35-40,000 ಖರ್ಚು ಬರುತ್ತೆ ಒಂದು ಎಕರೆಗೆ. ಆಮೇಲೆ ಸಾಮಾನ್ಯವಾಗಿ ನಾವು 16 ಸೆಂಟಿಮೀಟರ್ ದಪ್ಪದ ಪ್ರತಿ ಗಂಟೆಗೆ 2-4 ಲೀಟರ್ ನೀರನ್ನು ಸೂಸುವಂತಹ ಹನಿ ಸೂಸುವ ಸಾಧನಗಳಿರುವಂತಹ ಹನಿಗೊಳಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಅದು ಒಂದು ಹನಿ ಸೂಸುವ ಸಾಧನದಿಂದ ಇನ್ನೊಂದು ಹನಿ ಸೂಸುವ ಸಾಧನಕ್ಕೆ ಸಾಮಾನ್ಯವಾದ ಒಂದು ಅಂತರ ಅಂತ ಹೇಳಿದ್ರೆ 1 ಅಡಿ ಅಂತರದ್ದು ತಗೋಬಹುದು, 40 ಸೆಂಟಿಮೀಟರ್ ಅಂತದ್ದು ನಾವು ತಗೋಬೇಕು. ಸೊ ಈ ರೀತಿ ಇದು ಮಾಡ್ಕೋಬೇಕು. ಆಮೇಲೆ ನೀವು ಕೇಳಿದ್ರೆ ಈ ಮಲ್ಚಿಂಗ್ ಬಗ್ಗೆ, ಅಂದ್ರೆ ಹೊದಿಕೆ ಕೊಡುವಂತದ್ದು. ಹೊದಿಕೆ ಅಂದ್ರೆ ಬಹಳಷ್ಟು ರೀತಿಯ ಹೊದಿಕೆಗಳಿದಾವೆ. ನಾವು ಒಣ ಹುಲ್ಲಿರ್ಬೋದು, ಮೇವಿನ ಬಳಸುವಂತ ಕೆಲವು ಹುಲ್ಲುಗಳೆಲ್ಲ ಇರ್ಬೋದು, ಅದನ್ನ ಯೂಸ್ ಮಾಡಬಹುದು. ಆದರೂ ಇವತ್ತಿನ ದಿವಸದಲ್ಲಿ ನಾವು ಜಾಸ್ತಿಯಾಗಿ ನಾವು ಕಾಣುವಂತದ್ದು ಅಥವಾ ಬಹಳ ಅನುಕೂಲ ಇರುವಂತದ್ದು ಅಂತ ಹೇಳಿದ್ರೆ ಒಂದು ಈ ಪ್ಲಾಸ್ಟಿಕ್ ಹೊದಿಕೆ. ಈ ಪ್ಲಾಸ್ಟಿಕ್ ಹೊದಿಕೆ ಬೆಡ್ಗಳ ಮೇಲೆ ನಾವು ಹೊದಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈ 30 ಮೈಕ್ರಾನ್ ದಪ್ಪ ಇರುವಂತಹ ಪ್ಲಾಸ್ಟಿಕ್ ಶೀಟ್ ಅನ್ನು ನಾವು ಹೊದಿಸುತ್ತೇವೆ. ಇಂತಹ ಒಂದು ಪ್ಲಾಸ್ಟಿಕ್ ಹೊದಿಕೆ ಸಾಮಾನ್ಯ 1 ಕೆಜಿಗೆ 38 ಚದರ ಮೀಟರ್ನಷ್ಟು ತೂಗುತ್ತೆ. ಸೊ ಒಂದು ಎಕರೆಗೆ 2,700 ಮೀಟರ್ ಉದ್ದದ ಒಂದು ಪ್ಲಾಸ್ಟಿಕ್ ಶೀಟ್ ಬೇಕಾಗುತ್ತೆ. ಅಂದ್ರೆ ನಾವು 5 ಅಡಿ ಅಂತರಕ್ಕೆ ಒಂದೊಂದು ಜೋಡಿ ಸಾಲು ಮಾಡುವಂತಹ ಒಂದು ಪದ್ಧತಿ ಇದ್ದಿದ್ರೆ ಸಾಮಾನ್ಯ 2,700 ಮೀಟರ್ ಅಂತ ಉದ್ದದ ಇದು ಬೇಕಾಗುತ್ತೆ. ಅಂದ್ರೆ ಸುಮಾರು ಒಂದು ಅದು ಬಂಡಲ್ ಲೆಕ್ಕಲ್ಲಿ ಬರ್ತದೆ. ಅಂದ್ರೆ ಬಂಡಲ್ ಅಂತ ಹೇಳಿದ್ರೆ ಒಂದು 600 ಪಿಂಡಿ ಅಂತ ಹೇಳ್ತೇವಲ್ಲ, ಒಂದು 600 ಮೀಟರ್ ಉದ್ದ ಇರುವಂತ ಬಂಡಲ್ ಬರ್ತದೆ. ಸೊ ಆದ್ರಿಂದ ನಮಗೆ ಒಂದು ಎಕರೆಗೆ ಎಷ್ಟು ಬಂಡಲ್ ಬೇಕಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ಒಂದು 5 ಮೀಟರ್ಗೆ ಒಂದೊಂದು 5 ಅಡಿಗೆ ಒಂದೊಂದು ಸಾಲು ನೆನೆಸುವ ಬೆಡ್ಗಳನ್ನ ಮಾಡಂಗಿದ್ರೆ ನಾವು ಸಾಮಾನ್ಯವಾಗಿ 4.5 ಬಂಡಲ್ ಬೇಕಾಗುತ್ತೆ. ಆಮೇಲೆ ಅದೇ ರೀತಿ ಇದಕ್ಕೆ 1 ಕೆಜಿಗೆ ಸಾಮಾನ್ಯ ಇವತ್ತು 140-170 ರೂಪಾಯಿ ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ಕಂಪನಿಯವರ ಮುಖಾಂತರ ಮಾಡಿದ್ರೆ 140-170 ರೂಪಾಯಿ. ಹಾಗೂ ನಾವು ಈ ರೀತಿ ಎಲ್ಲ ಲೆಕ್ಕ ಹಾಕಿದಾಗ ಒಂದು ಎಕರೆಗೆ ಸಾಮಾನ್ಯ ಒಂದು 12,000 ರೂಪಾಯಿ ಅಷ್ಟು ಖರ್ಚು ಬರ್ತದೆ ಈ ಒಂದು ಮಲ್ಚಿಂಗ್ ಮಾಡಬೇಕಾದ್ರೆ. ಇನ್ನು ಈ ಮಲ್ಚಿಂಗ್ ಮಾಡೋದ್ರಿಂದ ಆಗುವಂತ ಅನುಕೂಲಗಳೇನು? ಈಗ ನೀವು ಇಷ್ಟು ನಾವು 1 ಎಕರೆಗೆ 12,000 ರೂಪಾಯಿ ಖರ್ಚು ಮಾಡಿದಂತಹ ಇಂದ ಮಲ್ಚಿಂಗ್ ನ ಏನು ಉಪಯೋಗ ಅಂತ ಕೇಳಿದ್ರೆ ಮುಖ್ಯವಾಗಿ ಕಳೆ ನಿಯಂತ್ರಣ. ಈ ಮಳೆಗಾಲದಲ್ಲಿ ನೋಡಬೇಕು, ಕಳೆ ಬಹಳ ಬೇಗನೆ ಬರೋದ್ರಿಂದ ಕಳೆ ನಿಯಂತ್ರಣ ಮಾಡಲಿಕ್ಕೆ ಸುಮಾರಷ್ಟು ಕೂಲಿ ಆಳುಗಳ ಅವಶ್ಯಕತೆ ಇದೆ. ಹಾಗೂ ನೀರಿನ ಉಳಿತಾಯ, ನೀವು ಬೇಸಿಗೆ ಕಾಲದಲ್ಲಿ ಹಾಗೂ ಬೇರೆ ಟೈಮ್ನಲ್ಲಿ ನೀವು ಮಾಡೋದಾದ್ರೆ 1 ಎಕರೆಗೆ ನಾವು ಏನು ನೀರಾವರಿ ಮಾಮೂಲಿ ಪದ್ಧತಿಯಲ್ಲಿ ಮಾಡ್ತೇವೆ, ಈ ಮಲ್ಚಿಂಗ್ ಮತ್ತು ಡ್ರಿಪ್ ಮಾಡೋದ್ರಿಂದ ಆರಾಮವಾಗಿ 2 ಎಕರೆಗೆ ನಾವು ನೀರು ಉಳಿಸಬಹುದು ನೀವು. ಸೊ ಅದರಿಂದ ನೀರಿನ ಉಳಿತಾಯ ಕೂಡ ಇವತ್ತಿನ ದಿವಸದಲ್ಲಿ ನೀರಿನ ಬಹಳ ತೊಂದರೆ ಇರೋದ್ರಿಂದ, ಹಾಗೂ ದೈಹಿಕ ಶ್ರಮ ಕೂಲಿ ಆಳುಗಳ ಉಳಿತಾಯ ಇದು ಮುಖ್ಯವಾದಂತಹ ಲಾಭ. ಹಾಗೂ ಈಗ ಮಳೆಗಾಲದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹಾಕಿದಂತ ರಸಗೊಬ್ಬರ ಜಾಸ್ತಿ ಮಳೆ ಬಿದ್ದಾಗ ಅದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತದೆ, ನಾವು ಹಾಕಿದ ರಸಗೊಬ್ಬರ ಅದಕ್ಕೆ ಗಿಡಗಳೇ ಸಿಗೋದಿಲ್ಲ. ಈ ರೀತಿ ನಾವು ಮಲ್ಚಿಂಗ್ ಮಾಡೋದ್ರಿಂದ ಈ ರಸಗೊಬ್ಬರ ಪೋಲಾಗೋದು ಕೂಡ ಕಡಿಮೆ ಆಗ್ತದೆ, ಹಾಗೂ ಕೆಲವು ಸಂದರ್ಭದಲ್ಲಿ ಈ ರೋಗ ರುಜಿನಗಳ ಹಾವಳಿ ಕೂಡ ಬಹಳ ಕಡಿಮೆ ಇರ್ತದೆ. ಇನ್ನ ನಾವು ಮೇಲ್ಗೊಬ್ಬರವನ್ನು ಕೂಡ ಕೊಡಬೇಕು ಅಂತ ತಾವು ತಿಳಿಸಿದ್ರಿ ಈ ಮೊದಲು, ಅದನ್ನ ನೀರಿನ ಮೂಲಕ ಕೊಡಬಹುದೇ? ಈಗ ನಾವು ಈ ಸುಧಾರಿತ ಪದ್ಧತಿ, ನಾವು ಏನು ಪ್ರಿಸಿಷನ್ ಫಾರ್ಮಿಂಗ್ ನಿಖರ ಕೃಷಿ ಅಂತ ಹೇಳ್ತಾ ಇದ್ವಿ, ಆಗ ಮಲ್ಚಿಂಗ್ ಡ್ರಿಪ್ ಅಳವಡಿಸಿಕೆಲ್ಲ ಮಾಡುವ ಸಂದರ್ಭದಲ್ಲಿ ನಾವು ಮಲ್ಚಿಂಗ್ ಮಾಡಿದಾಗ ನಾವು ಈ ರಸಗೊಬ್ಬರವನ್ನ ನಾವು ಭೂಮಿ ಮುಖಾಂತರ ಹಾಕುವಂತ ಪ್ರಮೇಯ ಇರೋದಿಲ್ಲ. ಯಾಕಂದ್ರೆ ಮಲ್ಚಿಂಗ್ ಶೀಟ್ ನಲ್ಲಿ ನಾವು ಒಂದು ಸಣ್ಣದ ಒಂದು 3 ಇಂಚು ಅಗಲದ ಸಣ್ಣ ಒಂದು ರಂಧ್ರವನ್ನು ಮಾಡಿ ಅದರಲ್ಲಿ ಗಿಡ ಹಾಕಿರ್ತೇವೆ. ಯಾವ ರೀತಿಯಲ್ಲೂ ಕೂಡ ನಾವು ಗುದ್ದಲಿನ ಸರಿಸಾಡ್ಕೊಂಡು ಹಾಕುವಂತ ಪ್ರಮೇಯ ಇರೋದ್ರಿಂದ ರಸಗೊಬ್ಬರವನ್ನ ನಾವು ನೀರಾವರಿ ಮುಖಾಂತರನೇ ಕೊಡಬೇಕಾಗುತ್ತೆ. ಇದಕ್ಕೆ ರಸ ನೀರಾವರಿ ಅಂತ ಹೇಳ್ತೇವೆ. ಈ ರಸ ನೀರಾವರಿ ಪದ್ಧತಿಯಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಶೇಕಡಾ 20-25% ಭಾಗ ವನ್ನ ನಾವು ಫಸ್ಟಿಗೆ ಮೊದಲಿಗೆ ನಾವು ನಾಟಿ ಮಾಡುವ ಹಂತದಲ್ಲಿ ಭೂಮಿ ಹಾಕ್ತೇವೆ. ಉಳಿದ ಶೇಕಡಾ 75% ಭಾಗದಲ್ಲಿ ಅದರಲ್ಲೂ ಕೂಡ ನಾವು ರಸ ನೀರಾವರಿ ಮಾಡೋದ್ರಿಂದ ಅದರ ನಾವು ಹಾಕುವಂತಹ ಕ್ಷಮತೆ ಜಾಸ್ತಿ ಇರೋದ್ರಿಂದ ಒಂದು ಶೇಕಡಾ 50% ಮಾತ್ರ ಹಾಕಿದ್ರೆ ಸಾಕು. ಅಷ್ಟನ್ನ ನಾವು ಸಮ ಪ್ರಮಾಣದಲ್ಲಿ ಅಥವಾ ಬೆಳವಣಿಗೆ ಹಂತದಲ್ಲಿ ಸ್ವಲ್ಪ ಕಡಿಮೆ ಹಾಗೂ ಜಾಸ್ತಿ ಬೆಳವಣಿಗೆ ಇರೋ ಜಾಸ್ತಿ ಇದರ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಾವು ಸುಮಾರು ಒಂದು ವಾರಕ್ಕೆ 2 ಸಲ ರಸಗೊಬ್ಬರನ ಕೊಡಬೇಕಾಗತ್ತೆ. ನಾವು ಯಾವುದೇ ಸಾಮಾನ್ಯ 100-125 ದಿನ ಬರುವಂತಹ ಬೆಳೆಗಳಿಗೆ ಒಂದು 15 ವಾರಗಳ ಮಟ್ಟಿಗೆ ನಾವು ಕೊಡಬೇಕಾಗತ್ತೆ. ಅಂದ್ರೆ 15 ವಾರ ಅಂದ್ರೆ ಸಾಮಾನ್ಯ 30 ರಸ ನೀರಾವರಿ ಕೊಡಬೇಕಾಗತ್ತೆ. ಸೊ ಈ ರೀತಿ ನಾವು ನಾಟಿ ಮಾಡಿದ 3 ವಾರಗಳ ನಂತರ ನಾವು ರಸ ನೀರಾವರಿಗೆ ಪ್ರಾರಂಭ ಮಾಡ್ತೇವೆ. ಹಾಗೂ ಈಗ ಉದಾಹರಣೆಗೆ ನಾವು ಏನಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಪೂರ್ಣ ಬೆಳೆದಂತಹ ಒಂದು ದೊಣ್ಣೆ ಮೆಣಸಿನಕಾಯಿ ಬೆಳೆಗೆ 1 ಎಕರೆಗೆ ಸಾಮಾನ್ಯ 3-4 kg 19 ಆಲ್ ಅಂತ ಹೇಳುವಂತಹ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರ 19 ಹಾಗೂ 1.5 kg ಕ್ಯಾಲ್ಸಿಯಂ ನೈಟ್ರೇಟ್ ಹಾಗೂ 1.5 kg ಪೊಟ್ಯಾಸಿಯಂ ನೈಟ್ರೇಟ್ ಒದಗಿಸುವಂತಹ ಗೊಬ್ಬರಗಳನ್ನ ಕೂಡ ನಾವು ಕೊಡೋದ್ರಿಂದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಇದು ನಾವು ನೆನ್ಪಿಟ್ಕೊಳ್ಬೇಕಾಗ ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳನ್ನೇ ನಾವು ರಸ ನೀರಾವರಿಗೆ ಉಪಯೋಗಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳಿಗೆ ತೊಂದರೆ ಇಲ್ಲ, ಗಿಡಗಳಿಗೆ ಸಿಗುತ್ತೆ. ಆದ್ರೂ ನಾವು ಯೂಸ್ ಮಾಡುವಂತಹ ಉಪಯೋಗಿಸುವಂತಹ ಹನಿ ಕೊಳವೆಗಳು ಕಟ್ಟಿಕೊಂಡು ನಮಗೆ ಅದರದ್ದು ಒಂದು ಜೀವನ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಜೀವನಾವಧಿ ಅಂತ ಏನ್ ಹೇಳ್ತೇವೆ ಸಾಮಾನ್ಯ ಒಂದ್ಸಲ ನೀವು 10 ರೂಪಾಯಿಗೆ ಒಂದು ಮೀಟರ್ ಕೊಟ್ಟು ಹನಿ ಕೊಳವೆಗಳನ್ನ ತಗೊಂಡ್ರೆ ಒಂದು 10 ವರ್ಷ ಆದ್ರೂ ಬರಬೇಕು. ಅದ್ ನೀವು ಬೇರೆ ಬೇರೆ ರಸಗೊಬ್ಬರಗಳಿಗೆ ಸೂಪರ್ ಫಾಸ್ಫೇಟ್ ಇಂಥನೆಲ್ಲ ಹಾಕಿ ಏನಾದ್ರೂ ಬ್ಲಾಕ್ ಆಗ್ಬಿಟ್ರೆ ನಿಮಗೆ ಬದಲಾಯಿಸಬೇಕು, ಜಾಸ್ತಿ ಖರ್ಚು ಬೀಳುತ್ತೆ. ಅದಕ್ಕೋಸ್ಕರ ನಾವು ಬಹಳ ಮುತುವರ್ಜಿಯಿಂದ ಗೊಬ್ಬರ ಕೊಡುವಾಗಲೂ ಕೂಡ ಚೆನ್ನಾಗಿ ಶೋಧಿಸಿ ಫಿಲ್ಟರ್ಗಳನ್ನ ಅಳವಡಿಸಿಕೊಂಡು ಬಹಳ ಜಾಗೃತೆಯಿಂದ ಕೊಡಬೇಕಾಗುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಸಿಗುವಂತಹ ಒಂದು ಗೊಬ್ಬರ ಇದೆ, ಯೂರಿಯಾ. ಬಹಳ ಕಡಿಮೆ ಖರ್ಚಿಗೂ ಸಿಗುತ್ತೆ, ಅದನ್ನು ಕೂಡ ಹನಿ ನೀರಲ್ಲಿ ಆರಾಮಲ್ಲಿ ಕೊಡಬಹುದು. ಅದು ಪೂರ್ತಿ ನೀರಿನಲ್ಲಿ ಕರಗುವುದರಿಂದ ಸಾಮಾನ್ಯ 5 ರೂಪಾಯಿ 6 ರೂಪಾಯಿ ನಮಗೆ ಏನ್ ಕೆಜಿಗೆ ಸಿಗುತ್ತೆ ಅದನ್ನು ಕೂಡ ನಾವು ಹನಿ ರಸ ನೀರಾವರಿ ಪದ್ಧತಿಯಲ್ಲಿ ನಾವು ಉಪಯೋಗಿಸಬಹುದು. ಇನ್ನು ಸಾಂಪ್ರದಾಯಿಕವಾಗಿ ನಾವು ಬೇಸಾಯ ಮಾಡೋದಾದ್ರೆ 4 ವಾರಗಳ ನಂತರ ಮೊದಲನೇ ಕಂತಿನ ಮೇಲ್ಗೊಬ್ಬರವಾಗಿ 20 kg ಸಾರಜನಕ ಮತ್ತೆ 20 kg ಪೊಟ್ಯಾಷ್ ಅನ್ನು ಕೊಡಬೇಕಾಗುತ್ತೆ. 8ನೇ ವಾರದಲ್ಲಿ 20 kg ಸಾರಜನಕ 20 kg ಪೊಟ್ಯಾಷ್ ಒದಗಿಸುವಂತ ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತ ವಿಚಾರ. ಈ ಒಂದು ಬೆಳೆನಲ್ಲಿ ಯಾವ್ಯಾವ ಕೀಟಗಳು ಕಂಡುಬರುತ್ತವೆ ಅಂತ ನೀವು ಹೇಳಿದ ಹಾಗೆ ಈ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಇದಕ್ಕೆ ಕೆಲವೊಂದು ಅಂಜಾಣ ರೋಗಗಳು, ಈ ಥ್ರಿಪ್ಸ್ ನುಸಿ ಮತ್ತು ಮೈಟ್ಸ್ ನುಸಿ, ಈ ಸಣ್ಣ ಕೀಟಗಳು ಬಹಳಷ್ಟು ಜಾಸ್ತಿ ಇದಕ್ಕೆ ತೊಂದರೆ ಕೊಡ್ತಾ ಇದಾವೆ. ಈಗ ನಾನು ಮೊದಲು ಹೇಳಿದಾಗ ಈ ಥ್ರಿಪ್ಸ್ ನುಸಿ ಅಂತ ಬರ್ತಾ ಇದಾವೆ. ಅದೇನ್ ಮಾಡ್ತೇನೆ ಅಂದ್ರೆ ಸಹ ಅದರ ಚಿಹ್ನೆ ಯಾವ ರೀತಿ ಅಂತ ಹೇಳಿದ್ರೆ ಎಲೆಗಳು ಮೇಲ್ಮುಖಕ್ಕೆ ಮಡಚಿಕೊಂಡಿರ್ತದೆ ಈ ಥ್ರಿಪ್ಸ್ ನುಸಿಗಳು. ಇದು ಮಳೆಗಾಲದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಆದ್ರೂ ಸ್ವಲ್ಪ ಈ ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಆದಷ್ಟು ಇದರ ಬಾಧೆ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ನಾವು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನ ನಿರ್ವಹಿಸಲಿಕ್ಕೆ ನಾವೀಗ ನಿಯಂತ್ರಣ ಅಂತ ಹೇಳುದಿಲ್ಲ, ಒಂದು ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳ್ತೇವೆ, ಅದನ್ನ ಮಾಡಬೇಕಾಗುತ್ತೆ ನಾವು. ಅದಕ್ಕೆ ನಾವು ಮೂಲತಃ ಶೇಕಡಾ 4 ಬೇವಿನ ಬೀಜದ ಕಷಾಯ ಅಥವಾ ಸತ್ವಾಂಶ ಅಂತ ಹೇಳ್ತೇವೆ, ಅಥವಾ ಬೇರೆ ಕೀಟನಾಶಕಗಳನ್ನು ಬಳಸಬಹುದು. ಇದರ ಜೊತೆಗೆ ಪಿಪ್ರೊನಿಲ್ ಅಂತ ಹೇಳುವಂತ ಕೀಟನಾಶಕ ಬರ್ತದೆ, ಅಸಫೇಟ್ ಅಂತ ಹೇಳುವಂತ ಕೀಟನಾಶಕ ಬರ್ತದೆ, ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಹೇಳುವಂತ ಕೀಟನಾಶಕ ಬರ್ತದೆ, ಅಥವಾ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಬೇವಿನ ಮತ್ತು ಹೊಂಗೆಯ ಸೋಪು. ಹೌದು, ಈ ಬೇವಿನ ಸೊಂಗೆಯ ಸೋಪ್ ಅಂತ ಹೇಳಿದ್ರೆ ನಾನು ಯಾಕಿದ್ನ ಕಡೆಗೆ ಹೇಳಿದೆ ಅಂತ ಹೇಳಿದ್ರೆ ಬಹಳ ಉತ್ತಮವಾದಂತಹ ಒಂದು ಇದು ಫಲಿತಾಂಶ ಕೊಟ್ಟಿದೆ. ಆದ್ರೆ ನಮ್ಮ ಕರ್ನಾಟಕದ ಎಲ್ಲಾ ರೈತರಿಗೂ ಅವರ ಮನೆ ಮನೆಗೆ ಇದು ಸಿಗುವಂತ ಸ್ವಲ್ಪ ಲಭ್ಯತೆ ಕಡಿಮೆ ಇರೋದ್ರಿಂದ ಇದನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಪ್ರಯತ್ನ ಮಾಡುವುದು. ಕೆಲವು ಅದಕ್ಕೂ ತರಬೇತಿ ಕೊಡ್ತೇವೆ. ನಮ್ಮ ಸಂಘ ಸಂಸ್ಥೆಗಳು ಮುಖಾಂತರ ಏನಾದ್ರೂ ಬಂದ್ರೆ ಅದ್ರ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳುವಂತ ತರಬೇತಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೊಡ್ತಾ ಇದೀವಿ ನಾವು. ಸೊ ಅದು ಕೂಡ ಒಂದು ಉತ್ತಮವಾದಂತಹ ಫಲಿತಾಂಶ ಬಿಡ್ತದೆ. ಇನ್ನು ಎರಡನೇದು ಮುಖ್ಯವಾದ ಸಣ್ಣ ಕೀಟ ಅಂತ ಹೇಳಿದ್ರೆ ಮೈಟ್ಸ್ ನುಸಿ. ಅದು ಜೇಡರ ಜಾತಿಗೆ ಸೇರಿದಂತ ನುಸಿ. ಇದಕ್ಕೂ ಕೂಡ ಅಷ್ಟೇ, ಬೇವಿನ ಅಥವಾ ಹೊಂಗೆ ಸೋಪು 7 ಗ್ರಾಂ ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಿಸಬೇಕು. ಹಾಗೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲೆ ಇರುವಂತಹ ಒಂದು ಕೀಟನಾಶಕ ಅಂತ ಹೇಳಿದ್ರೆ ಅಬಾಮೆಕ್ಟಿನ್ ಅಂತ ಹೇಳುವಂಥದ್ದು 1/2 ml ಪ್ರತಿ ಲೀಟರ್ಗೆ, ಇಕೋಮೈಟ್ ಅಂತ ಹೇಳುವಂಥದ್ದು 1 ml ಪ್ರತಿ ಲೀಟರ್ಗೆ, ಹಾಗೂ ಸಾಮಾನ್ಯವಾಗಿ ಸಿಗುವಂತಹ ಗಂಧಕ. ಹೌದು, ಈ ಗಂಧಕ ಕೂಡ ಇದಕ್ಕೆ ಒಳ್ಳೆ ಪರಿಣಾಮ ಬೀಳುತ್ತೆ. ಗಂಧಕ 2 ಗ್ರಾಂ ಗಂಧಕ ಕೂಡ ನಾವು ಒಂದು ಪ್ರತಿ ಲೀಟರ್ ನೀರಿಗೆ ಅದು ಮೈಟ್ ಸುಸಿಗೂ ನಿಯಂತ್ರಣ ಮಾಡ್ಲಿಕ್ಕಾಗುತ್ತೆ. ಹಾಗೂ ಈ ನಮ್ಮ ಬೂದಿ ರೋಗ ಅಂತ ಬರ್ತದೆ, ಅದನ್ನ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲೂ ಕೂಡ ನಾವು ಬೂದಿ ರೋಗ ಕಾಣ್ತಾ ಇದ್ದೇವೆ, ಬದನೆಗಾಲದಲ್ಲೂ ಚಳಿಗಾಲದಲ್ಲಿ ಜಾಸ್ತಿ. ಜಾಸ್ತಿ ಈ ಕಾಲದಲ್ಲೂ ಸಿಗುತ್ತೆ ಅದು ನೋಡ್ಲಿಕ್ಕೆ. ಅದಕ್ಕೂ ಕೂಡ ಈ ಯೂಸ್ ಆಗುತ್ತೆ ಈ ಗಂಧಕ ಅಂತ ಹೇಳುವಂತದ್ದು. ಇನ್ನು ಮೂರನೇದು ಏನು ಅಂತ ಹೇಳಿದ್ರೆ ಸಸ್ಯ ಹೇನು, ರಸಹೀರ ಕೀಟ ಸಸ್ಯ ಹೇನು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳುವಂತದ್ದು ಈಗ ಬಹಳ ಪ್ರಚಲಿತ ಇರುವಂತಹ ಔಷಧಿ, ಅರ್ಧ ಮಿಲಿ ಲೀಟರ್ ಪ್ರತಿ ಲೀಟರ್ಗೆ. ಆಮೇಲೆ ಕೆಲವು ಸಲ ಈ ಕಾಯಿ ಕೊರಕ ಹುಳಗಳು ಬಾಧೆಗಳು ಕಂಡು ಬರ್ತವೆ. ಅದಕ್ಕೆ ಹೂವಿನ ಹಂತದಲ್ಲೇ ನಾವು ಏನಾದರೂ ಸ್ಪ್ರೇ ಮಾಡಬೇಕು, ಮೊಗ್ಗಿನಿಂದಲೇ ಶುರು ಮಾಡಿದ್ರೆ ಒಳ್ಳೇದು. ಮೊಗ್ಗಿನಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ಈ ಕಾರ್ಬಾರಿಲ್ ಅಂತ ಹೇಳುವಂತಹ ಔಷಧಿ 2 ಗ್ರಾಮ್, ಅದನ್ನು ಕೂಡ ನಾವು ಇದು ಮಾಡ್ಕೊಂಡು ಮಾಡಬಹುದು. ಆಮೇಲೆ ಬಲಿತ ಕಾಯಿ ಕೊರಕ ಏನಾದ್ರೂ ಕಂಡು ಬಂದ್ರೆ ನಾವು ಏನಾದ್ರೂ ಮೊದಲು ನಾವು ಸ್ಪ್ರೇ ಮಾಡದೆ ಕಂಡು ಬಂದ್ರೆ ಅದಕ್ಕೆ ಇಂಡಾಕ್ಸಿಕಾರ್ಬ್ ಅಂತ ಹೇಳುವಂತ ಒಂದು ಔಷಧಿ ಇರುತ್ತದೆ, ಅಥವಾ ರೆನಾಕ್ಸಿಪೈರ್ ಅಂತ ಹೇಳುವಂತ ಹೊಸದ ಔಷಧಿ ಒಂದು ಬಂದಿದೆ ಕೊರಾಜಿನ್ ಅಂತ ಹೇಳ್ತಾರೆ, ಅದು ಕೂಡ ನಾವು ಉಪಯೋಗಿಸಬಹುದು. ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತ ಕೀಟನಾಶಕಗಳು. ಇನ್ನೊಂದು ಮುಖ್ಯವಾದಂತಹ ಒಂದು ಕೀಟ ಅಂತ ಹೇಳೋಕ್ಕಾಗಲ್ಲ, ರೋಗ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಗಂಟು ರೋಗ, ಪೀಡೆ ಅಂತ ಹೇಳ್ಬೋದು. ಪೀಡೆ ಗಂಟು ರೋಗ, ನಿಮಟೋಡ್ಸ್ ಅಂತ ಹೇಳ್ತೇವೆ, ಜಂತು ಹುಳ ಅಂತ ಹೇಳ್ತೇವೆ, ದುಂಡು ಹುಳುಗಳು ಅಂತೀವಲ್ಲ. ಹೌದು, ಜಂತು ಹುಳ ಅಂತ ಸಾಮಾನ್ಯ. ಸೊ ಇದು ಕೂಡ ನಾವು ಅದು ರೋಗ ಬಂದ ಮೇಲೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಮುಂಜಾಗ್ರತೆ ವಹಿಸ್ಬೇಕು ಇದಕ್ಕೆ. ಯಾವ ರೀತಿ ಮುಂಜಾಗ್ರತೆ? ಬೆಳೆ ಪರಿವರ್ತನೆ. ಆಮೇಲೆ ಇನ್ನೊಂದು ಟ್ರೈಕೋಡರ್ಮ ಮತ್ತೆ ಸೂಡೋಮೋನಸ್ ನಾನು ಮೊದಲು ಬಹಳಷ್ಟು ನಿಮಗೆ ಬೇವಿನ ಹಿಂಡಿಗೂ ಬೆರೆಸಿ, ಗೊಬ್ಬರಕ್ಕೂ ಬೆರೆಸಿ, ಎಲ್ಲದಕ್ಕೂ ಬೆರೆಸಿ ಅಂತ ಹೇಳಿದೆ. ಅದು ಮುಖ್ಯವಾಗಿಂತ ಈ ಬೇರು ಗಂಟು ನಿಯಂತ್ರಣ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸಬೇಕಾಗುತ್ತೆ. ಇನ್ನ ರೋಗಗಳು ಯಾವ್ಯಾವ ಬರ್ತವೆ ಅಂತ ವಿಶೇಷವಾಗಿ ಈಗ ಮುಖ್ಯವಾಗಿ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ಬೂದಿ ರೋಗ, ಅಂಗಮಾರಿ ರೋಗ ಹಾಗೂ ಎಲೆ ಚುಕ್ಕೆ ರೋಗ, ಈ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಈ ಬೂದಿ ರೋಗದ ಹತ್ತಿಗೆ ನಾ ಮೊದಲೇ ಹೇಳಿದಾಗೆ ಗಂಧಕವನ್ನು ಬಳಸ್ಕೋಬಹುದು. ಆಮೇಲೆ ಈ ಬೇವಿನೆಣ್ಣೆ ಕೂಡ ಇತ್ತೀನ ದಿನಗಳಲ್ಲಿ ಕೆಲವು ಸಲ ಒಂದು ಒಳ್ಳೆ ಪರಿಣಾಮ ಕಂಡುಬರುತ್ತಿದೆ. ಹೌದು, ಒಂದು 2 ಮಿಲಿಲೀಟರ್ ಬೇವಿನೆಣ್ಣೆಯನ್ನ ನಾವು ಉಪಯೋಗಿಸಬಹುದು. ಬೇವಿನೆಣ್ಣೆ ಉಪಯೋಗಿಸುವಾಗ ಅದನ್ನ ಹಾಗೆ ಅದನ್ನ ನೀರಿಗೆ ಹಾಕಂಗಿಲ್ಲ, ಅದನ್ನ ಬೇವಿನೆಣ್ಣೆನ ಚೆನ್ನಾಗಿ ಮೊದಲು ಕರಸ್ಕೋಬೇಕು. ಅದು ಹಾಗೆ ನೀರಿನಲ್ಲಿ ಕರಗೋದಿಲ್ಲ, ಅದು ಅದನ್ನ ಕರೆಸಬೇಕಾದ್ರೆ ಸ್ವಲ್ಪ ಸೋಪ್ನ ಸೊಲ್ಯೂಷನ್ ಹಾಕೊಂಡು ಒಂದು ಬಾಟಲಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ನಮ್ಮ ಮುಖ್ಯವಾದಂತ ಟ್ಯಾಂಕಿಗೆ ಅದನ್ನ ಹಾಕೊಂಡು ಸಿಂಪರಣೆ ಮಾಡಬೇಕು. ಅದೇ ರೀತಿ ಬೇರೆ ಬೇರೆ ಔಷಧಿಗಳು, ಹಳೆಯ ಔಷಧಿಗಳು, ನಿಮಗೆ ಬೆಲಟಾನ್ ಇರ್ಬೋದು 2 ಗ್ರಾಮ್, ಅಥವಾ ನಿಮಗೆ ಹೆಕ್ಸಾಗೋನಜಾಲ್ ಅಂತ ಬರುತ್ತೆ 1 ಮಿಲಿಲೀಟರ್, ಡೈನೋಕ್ಯಾಪ್ ಅಂತ ಹೇಳುವಂತ ಔಷಧಿ ಇದೆ, ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಬೂದಿ ರೋಗದ ಹತೋಟಿಯನ್ನು ಮಾಡ್ಕೋಬೇಕು. ಮುಖ್ಯವಾಗಿ ಬೂದಿ ರೋಗ ಅಂತ ಹೇಳಿದ್ರೆ ಬೂದಿ ರೋಗ ನಾವು ಕೈ ಮೀರಿ ಹೋಗ್ಲಿಕ್ಕೆ ಬಿಡಬಾರ್ದು. ನಾವು ಒಂದು ಎಲೆಗೆ ಫಸ್ಟ್ ಕಾಣ್ಕೊಳ್ತದೆ, ಎಲ್ಲೋ ಸಿಂಪರಣೆ ಮಾಡಬಹುದು, ಮೂಲೆಯಲ್ಲಿ ಒಂದು ಎಲೆ ಕಾಣುತ್ತೆ, ನಿಮ್ಗೆ ಎಲ್ಲಾನು ಒಂದೇ ಸಲ ಅಟ್ಯಾಕ್ ಆಗಲ್ಲ ಅದು. ಆವಾಗ ಆ ಸಂಜೆ ಬಂದ ತಕ್ಷಣ ನೀವು ಹೊಡಿಬೇಕು, ಆವಾಗ ಕಂಟ್ರೋಲ್ ಬರುತ್ತೆ. ಏನೇ ಎಲ್ಲಾ ಎಲೆಗಳಿಗೆ ಬೂದಿ ಬಂದ್ಮೇಲೆ ಆ ಎಲೆಗಳು ಉದುರೋದು ಗ್ಯಾರಂಟಿ ಅದು, ಆಮೇಲೆ ಇಳುವರನೇ ಬರೋದಿಲ್ಲ, ಆಮೇಲೆ ಎಲೆ ಉದುರೋದು ಹೋದ್ರೆ ಇಳುವರಿ ಬರಲ್ಲ. ಸೊ ಈ ರೀತಿ ಬೂದಿ ರೋಗದನ್ನ ಮೊದಲೇ ನಾವು ನೋಡ್ಕೊಂಡು ಅದನ್ನ ಮಾಡಬೇಕು. ಎರಡನೇದು ಮುಖ್ಯವಾಗಿದ್ರೆ ಅಂಗಮಾರಿ ರೋಗ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂಗಮಾರಿ ರೋಗ. ಜಾಸ್ತಿ ಮೋಡ ಕವಿದ ವಾತಾವರಣ, ಎಲ್ಲ ಇದು ಮಳೆ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಈ ಬಿಸಿಲು ಮಳೆ ಅಂತ ಹೇಳುವಾಗ ಈ ಫೈಟಾಪ್ತರ್ ಅಂತ ಹೇಳುವಂತ ಒಂದು ರೋಗದಿಂದ ಬರುವಂತಹ ಈ ಅಂಗಮಾರಿ ರೋಗ, ಇದನ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೇವೆ ನಾವು, ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳುವಂತದ್ದು. ಆಮೇಲೆ ತಾಮ್ರದ ಹೈಡ್ರಾಕ್ಸೈಡ್ ಅಂತ ಒಂದು ಬರ್ತದೆ, ಈ ತಾಮ್ರದ ಆಕ್ಸಿಕ್ಲೋರೈಡ್ ಗಿಂತ ತಾಮ್ರದ ಹೈಡ್ರಾಕ್ಸೈಡ್ ಬಳಸುವುದು ಉತ್ತಮ, ಕೊಸೈಡ್ ಅಂತ ಹೇಳಿ ಹೊಸದಾಗಿ ಒಂದು ಔಷಧ ಬಂದಿದೆ. ಆಮೇಲೆ ಮೆಟಲಾಕ್ಸಿಲ್ MZ ಅಂತ ಹೇಳಿ ರೆಡೋಮಿಲ್ ಅಂತ ಹೇಳುವಂತ ಒಂದು ಔಷಧ. ಆಮೇಲೆ ಬೋರ್ಡೋ ದ್ರಾವಣ, ಬೋರ್ಡೋ ದ್ರಾವಣ ನಾವು ಬಹಳಷ್ಟು ನಾವು ಈ ತೋಟಗಾರಿಕೆ ಪ್ಲಾಂಟೇಷನ್ಗೆ ತೆಂಗ್ ಅಡಿಕೆಗೆ ಜಾಸ್ತಿ ಉಪಯೋಗಿಸ್ತಾರೆ, ಕಾಫಿಗೆಲ್ಲ ಉಪಯೋಗಿಸ್ತಾರೆ. ಇಂಥ ಈ ಬೋರ್ಡ ದ್ರಾವಣ ಕೂಡ ನಾವು ಇತ್ತೀನ ದಿನಗಳಲ್ಲಿ ನಾವು ತರಕಾರಿ ಬಳಸಲಿಕ್ಕೆ ನಾವು ಕಂಡುಹಿಡಿದಿದ್ದೇವೆ, ಅಂದ್ರೆ ಯೂಸ್ ಮಾಡ್ತೇವೆ, ಉಪಯೋಗಿಸ್ತಾ ಇದ್ದೇವೆ. 1% ಬೋರ್ಡ ದ್ರಾವಣ ಕೂಡ ಉಪಯೋಗಿಸಬಹುದು. ಆಮೇಲೆ ಏಲಿಯೇಟ್ ಅಂತ ಹೇಳಿ ಸ್ವಲ್ಪ ಹಳೆ ಔಷಧಿನೇ, ಹೊಸಟೈಲ್ ಅಲ್ಯೂಮಿನಿಯಂ ಅಂತ ಹೇಳಿ, ಇದನ್ನ ನಾವು ರೋಗ ಬರೋ ಮೊದಲು ಕೊಡ್ಬೇಕು ನಾವು, ಇದೊಂಥರ ಮುಂಜಾಗ್ರತಾ ಕ್ರಮ ಆಗಿ ಇದನ್ನು ಕೊಡಬೇಕು. ಆಮೇಲೆ ಡೈ ಮೆಥೋಮಾರ್ಫ್ ಇವು ಕೂಡ ಬಳಸಬಹುದು, ಸುಮಾರಷ್ಟು ಔಷಧಿಗಳಿದಾವೆ. ಅದನ್ನ ನಾನು ಇಷ್ಟ ಔಷಧಿ ಹೇಳಿದ್ರೆ ಎಲ್ಲಾನು ಉಪಯೋಗಿಸಿ ಅಂತ ಹೇಳೋದು, ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಬೇಕು, ಆದ್ರೆ ಒಂದನ್ನೇ ಉಪಯೋಗಿಸಬಾರ್ದು. ಒಂದು ಬೆಳಗ್ಗೆ ನೀವು ಒಂದು ಔಷಧಿನ ಉಪಯೋಗಿಸಿದ ಮೇಲೆ ಆಮೇಲೆ ಅದನ್ನ ಬದಲಾಯಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಇಷ್ಟು ಉದ್ದದ ನಾನು ಪಟ್ಟಿಯನ್ನು ಕೊಡ್ತಾ ಇದ್ದೇನೆ. ಎಲೆ ಚುಕ್ಕೆ ರೋಗನೂ ಕೂಡ ಈ ಒಂದು ಶಿಲೀಂದ್ರನಾಶಕಗಳಿಂದಲೇ ನಿಯಂತ್ರಣಕ್ಕೆ ಬರುತ್ತೆ ಬರುತ್ತೆ. ಆದ್ರೂ ಅದಕ್ಕೆ ಇಷ್ಟು ದೊಡ್ಡ ಶಿಲೀಂದ್ರನಾಶಕಗಳ ಅವಶ್ಯಕ ಎಲ್ಲ, ಈ ಸಾಮಾನ್ಯ ಸಿಗುವಂತ ಮ್ಯಾಂಗೋಸಬ್ ಅಂತ ಹೇಳುವಂತ ಔಷಧಿ ಕೂಡ, ಅಥವಾ ಕ್ಲೋರೋಥಾಲನಿಲ್ ಅಂತ ಹೇಳಿ ಬಹಳ ಪ್ರಚಾರದಲ್ಲಿರುವಂತಹ ಈ 2 ಔಷಧಿ ಕೂಡ ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಣ ಅಷ್ಟು. ಈ ಅಂಗಮಾರಿ ರೋಗ ಮತ್ತು ಬೂದಿ ರೋಗಕ್ಕೆ ನೋಡಿದ್ರೆ ಎಲೆ ಚುಕ್ಕೆ ರೋಗ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಇನ್ನು ನಂಜು ರೋಗ ಅಂತೂ ಈ ಸಸ್ಯ ಏನು ಮತ್ತೆ ಥ್ರಿಪ್ಸ್ ನಿಯಂತ್ರಣ ಮಾಡಿದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಹೌದು, ನಂಜು ರೋಗ ದೊಡ್ಡ ಸಮಸ್ಯೆ. ಮುಖ್ಯವಾಗಿ ನಾವು ಈ ಕೀಟಗಳನ್ನು ರಸಹೀರುವ ಕೀಟಗಳನ್ನು ನಿಯಂತ್ರಣ ಮಾಡಬೇಕು, ನಾವು ಯಾವ ವಿಧಾನ ಹೇಳಿದೇವೆ ಆ ವಿಧಾನದಲ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಇವತ್ತಿನ ದಿವಸದಲ್ಲಿ ನಾವು ಏನು ನರ್ಸರಿಗಳನ್ನ ಮಾಡುವಾಗ ನರ್ಸರಿಯಲ್ಲಿ ಉತ್ತಮವಾದಂತಹ ಪರದೆಗಳನ್ನ ಉಪಯೋಗಿಸಿಕೊಂಡು ನರ್ಸರಿ ಹಂತದಲ್ಲಿ ಯಾವುದೇ ರೋಗ ಅದಕ್ಕೆ ತಗಲುವ ಆಗದಾಗಿ ನೋಡ್ಕೋಬೇಕು. ಒಂದು ಸಂರಕ್ಷಿತ ವಾತಾವರಣದಲ್ಲಿ ನರ್ಸರಿಯನ್ನು ಬೆಳೆಸಿ ನಾವು ಉಪಯೋಗಿಸಿದ್ರೆ ನಂಜುರೋಗ ಬಹಳಷ್ಟು ನಿಯಂತ್ರಣ ಮಾಡಬಹುದು. ಇನ್ನು ಇಷ್ಟೆಲ್ಲ ಸುಧಾರಿತ ಕ್ರಮಗಳನ್ನು ಅನುಸರಿಸೋದ್ರಿಂದ ಎಷ್ಟು ಇಳುವರಿ ಪಡಿಬಹುದು ಅಂತೇಳಿ? ಸಾಮಾನ್ಯವಾಗಿ ನೋಡಿ, ಈಗ ಈ ತೆರೆದ ಪರಾಗಸ್ಪರ್ಶಗಳ ತಳಿಗಳು ಅಂತ ಹೇಳ್ತಾ ಇದ್ದೀವಿ ನಾವು, ಒಂದು ಎಕರೆಗೆ ಸಾಮಾನ್ಯ 10 ಟನ್ ಅಥವಾ 12 ಟನ್ ಇಳುವರಿ ಪಡಿಬಹುದು.